ಕಟ್ಟಾನಿ ತೊಡಕ ಬೇಡ ಸೂತ ಸೋ ಅಣ್ಣೀರೆ ಸೋಬಾನ ಬನ್ನೀರೆ ಸೋ ಅಣ್ಣೀರೆ ಸೋಬಾನ ಬನ್ನೀರೆ ಕಟ್ಟಾನಿ ನೀ ತೊಡಕ ಬಿಡ ಸೂತ ನನ್ನ ಮಗಳ ಪಟ್ಟದ ಸೀರಾಗ ನಸಿ ಗೆಂಪ ಸೋ ಅಣ್ಣೀರೆ ಸೋಬಾನ ಬನ್ನೀರೆ ಸೋ ಅಣ್ಣೀರೆ ಸೋಬಾನ ಬನ್ನೀರೆ ಅಣ್ಣಿಗೆರಿಗೆ ಹೋಗಿ ಬಣ್ಣದ ಬಾಚುಣಿಕೆ ತಂದ ಕಣ್ಣೆ ಕೂದಲಕ ನೋ ಮಾಡೆ ಸೋ ಅಣ್ಣೀರೆ ಸೋಬಾನ ಬನ್ನೀರೆ ಚುಣಕಿ ತಂದ ಮೇತ್ರಿ ಕೂದಲಕ ನೋ ಮಾಡೆ ಸೋ ಅಣ್ಣೀರೆ ಸೋಬಾನ ಬನ್ನೀರೆ ಸೋ ಅಣ್ಣೀರೆ ಸೋಬಾನ ಬನ್ನೀರೆ ಮೇತ್ರಿ ನಿನ ಕೂದಲಕ ನೋ ಮಾಡಿ ಅರುವಂತ ಅತ್ತೆಲ್ಲ ದಾಳ ಕರೀರವ್ವ ಸೋ ಬಳಿಯಲಿಯಾಗ ಸಿಡಿ ಚಂದಿರ ತುಂಬಿ ಮಾಮಗ ಸುದ್ದಿ ಕಾಡೋ ವ್ಯಾರ